ರಾಸುಗಳಲ್ಲಿ ಕಂಡುಬರುವಂತಹ ಸಮಸ್ಯೆಯಿಂದಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಕೆಚ್ಚಲು ಬೇನೆ ಅಥವಾ ಕೆಚ್ಚಲು ಬಾವು ಮತ್ತು ಅದರ ನಿಯಂತ್ರಣ ಕ್ರಮದ ಕುರಿತಾಗಿ ಕಲಬುರಗಿ ಸಮೀಪದ ಮಹಗಾಂವ್ ಕ್ರಾಸ್ನ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಹೈನು ಸೂಕ್ಷ್ಮ ಜೀವಾಣು ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಮಧುಸೂದನ್ ಎನ್ಎಂ ಅವರು ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಭಾಗದಲ್ಲಿ ಹಸುಗಳಿಗೆ ಅಥವಾ ರಾಸುಗಳಿಗೆ ಮುಖ್ಯವಾಗಿ ಕೆಚ್ಚಲು ಬಾವು ಅಂತ ಬಹಳ ದೊಡ್ಡ ಸಮಸ್ಯೆ ಕಾಡ್ತಾ ಇರ್ತದೆ. ಏನು ಈ ಕೆಚ್ಚಲು ಬೇನೆ ಅಂದ್ರೆ ಸ್ವಲ್ಪ ಹೇಳ್ತೀರಾ? ಮೊದಲನೆಯದಾಗಿ ಸಮಸ್ತ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಮ್ಮ ಈ ಹೈನು ವಿಜ್ಞಾನ ಮಹಾವಿದ್ಯಾಲಯ ಮಾಗಾಂವ್ ಕ್ರಾಸ್ ಕಲಬುರಗಿ, ಇದು ಕರ್ನಾಟಕ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಂದಿನಗರ ಬೀದರ್ನ ಅಡಿಯಲ್ಲಿ ಬರುತ್ತದೆ. ನಾನು ಈ ಮಹಾವಿದ್ಯಾಲಯದಲ್ಲಿ ಕಳೆದ 6 ವರ್ಷಗಳಿಂದ ಹೈನು ಸೂಕ್ಷ್ಮ ಜೀವನಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಮೊದಲನೆಯದಾಗಿ ಈ ಕೆಚ್ಚಲು ಬೇನೆ ಅಂತ ಅಂದ್ರೆ ಅಧಿಕ ಹಾಲು ನೀಡತಕ್ಕಂಥ ಹಸುಗಳಲ್ಲಿ ಸ್ವಚ್ಛತೆಯ ಕೊರತೆಯಿಂದ ಕೆಚ್ಚಲಿನ ಭಾಗಕ್ಕೆ ಉರಿ ಉಂಟಾಗಿ ನೋವು ಕಾಣಿಸಿಕೊಳ್ಳಕಂತ ಒಂದು ರೋಗವನ್ನ ನಾವು ಕೆಚ್ಚಲು ಬೇನೆ ಅಂತ ಕರಿತೀವಿ. ಅಂದ್ರೆ ನೀವು ಹೇಳೋ ಪ್ರಕಾರ ಸ್ವಚ್ಛತೆ ಬಹಳ ಮುಖ್ಯ ಅಂತ? ಹೌದು ಅಲ್ವಾ, ಸ್ವಚ್ಛತೆ ಬಹಳ ಮುಖ್ಯ. ಆದ್ರೆ ಈ ಕೆಚ್ಚಲು ಬಾವು ಬರಲಿಕ್ಕೆ ಮುಖ್ಯವಾದ ಕಾರಣಗಳು ಏನು ಅಂತ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೀವು ಗುರುತಿಸ್ತೀರಿ? ಹೌದು, ಈ ಕೆಚ್ಚಲು ಬೇನೆಗೆ ಮುಖ್ಯವಾದಂತ ಕಾರಣ ಏನಂತಂದ್ರೆ ಬ್ಯಾಕ್ಟೀರಿಯಾದಂತಹ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳು ಕಾರಣವಾಗಿವೆ. ಅದೇ ರೀತಿ ಈ ಹೈನು ರಾಸುಗಳಲ್ಲಿ ನಾವು ಸರಿಯಾದ ಸಮಯಕ್ಕೆ ಪೂರ್ತಿಯಾಗಿ ಹಾಲನ್ನ ಕರೆದೇ ಇದ್ರೆ ಕೆಚ್ಚಲಿನ ಗ್ರಂಥಿಗಳಲ್ಲಿ ಉಳಿದಿರತಕ್ಕಂತ ಹಾಲಿನಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ದ್ವಿಗುಣಗೊಂಡು ಕೆಚ್ಚಲು ಬೇನೆ ಉಂಟಾಗುತ್ತದೆ. ಅಂದ್ರೆ ಕೆಚ್ಚಲಿನ ಗ್ರಂಥಿಯಲ್ಲಿ ಹಾಲು ಉಳಿದ್ರೆ ಈ ಸಮಸ್ಯೆ ಆಗ್ತದೆ. ಹೌದು ಸರ್. ಮತ್ತು ಅದೇ ರೀತಿ ಈ ಕೆಚ್ಚಲಿಗೆ ಏನಾದ್ರು ಪೆಟ್ಟಾದಾಗ ಅಥವಾ ಗಾಯವಾದಾಗ ಕೆಚ್ಚಲು ಬೇನೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತದೆ. ಓಹೋ, ಅಂದ್ರೆ ಕೆಚ್ಚಲಿಗೆ ಪೆಟ್ಟು ಅಥವಾ ಗಾಯ ಆಗದಾಗಿ ಬಹಳ ಎಚ್ಚರಿಕೆಯಿಂದ ವಹಿಸಬೇಕಾಗುತ್ತೆ. ಮತ್ತು ಈಗ ಈ ಸ್ವಚ್ಛವಾಗಿರದ ನೆಲದ ಮೇಲೆ ಈ ಹಸುಗಳು ಮಲಗಿದಾಗ ಈ ರೋಗಾಣುಗಳು ಈ ಕೆಚ್ಚಲಿನ ಏನು ಟೀಟ್ ಮೊಲೆ ತೊಟ್ಟು ಅಂತ ಏನ್ ಕರಿತೀವಿ ಅದರ ಮೂಲಕ ಕೆಚ್ಚಲಿನ ಪ್ರವೇಶವನ್ನ ಪಡೆದು ಕೆಚ್ಚಲು ಬೇನೆಯನ್ನ ಉಂಟು ಮಾಡತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅಂದ್ರೆ ಕೆಚ್ಚಲು ಗ್ರಂಥಿಯನ್ನ ಸೇರ್ಕೊಳ್ತದೆ ಈ ಸೂಕ್ಷ್ಮಾಣು ಜೀವಿಗಳು. ಹೌದೌದು ಸರ್. ಮತ್ತು ಅದೇ ರೀತಿ ಸದಾ ಏನು ಗಲೀಜಿನಿಂದ ಕೂಡಿರತಕ್ಕಂತಹ ಕೊಟ್ಟಿಗೆ ಇರಬಹುದು, ಹಾಲು ಕರೆಯುವ ಪಾತ್ರೆಗಳು ಸರಿಯಾಗಿ ಶುದ್ಧವಾಗಿಲ್ಲ ಅಂತ ಅಂದ್ರೆ, ಮತ್ತೆ ಹಾಲು ಕರೆಯುವ ವ್ಯಕ್ತಿ ಯಾವ್ದಾದ್ರೂ ರೋಗದಿಂದ ಬಳಲ್ತಿದ್ರೆ ಅವರಿಂದನೂ ಕೂಡ ಈ ಕೆಚ್ಚಲು ಬೇನೆ ರೋಗ ಹರಡುವಂತಹ ಸಾಧ್ಯತೆ ಇರುತ್ತೆ ಸರ್. ಅಂದ್ರೆ ಮಧುಸೂದನ್ ಅವರು ಎಲ್ಲ ಹಂತಗಳಲ್ಲಿ ನಾವು ಗಮನಿಸಬೇಕು. ಒಂದು, ಕೊಟ್ಟಿಗೆ ಬಹಳ ಸ್ವಚ್ಛವಾಗಿರಬೇಕು. ಹೌದು ಸರ್. ಜೊತೆಗೆ ಆ ಕೊಟ್ಟಿಗೆ ಸ್ವಚ್ಛತೆ ಜೊತೆಗೆ ಹಾಲು ಕರೆಯುವ ಪಾತ್ರೆಗಳಾಗಿರಬಹುದು, ಹಾಲು ಕರೆಯುವ ವ್ಯಕ್ತಿ ಕೂಡ ರೋಗ ಮುಕ್ತನಾಗಿ ಬಹಳ ಆರೋಗ್ಯವಂತನಾಗಿ ಇರಬೇಕು ಅಲ್ವಾ? ಹೌದು. ಹಾಗಾದ್ರೆ ನೀವು ಹೇಳಿದ್ರಿ ಈ ಸೂಕ್ಷ್ಮಾಣು ಜೀವಿ ಅಂತ, ಕೆಚ್ಚಲು ಬೇನೆಗೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿ ಯಾವುದು? ಆಕ್ಚುಲಿ ಹೇಳಬೇಕು ಅಂತಂದ್ರೆ ಈ ಕೆಚ್ಚಲು ಬೇನೆಗೆ ಕಾರಣವಾಗುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಪ್ರಯೋಗಾಲಯದಲ್ಲಿ ಪತ್ತೆಯನ್ನ ಮಾಡಬಹುದು. ಅದನ್ನ ಹಾಲಿನ ಮಾದರಿ ಅಂತ ಏನಿದೆ ಅದನ್ನ ಪ್ರಯೋಗಾಲಯಕ್ಕೆ ತಗೊಂಡ್ಬಂದು ನಾವು DMC ಡೈರೆಕ್ಟ್ ಮೈಕ್ರೋಸ್ಕೋಪಿಕ್ ಕೌಂಟ್ ಅಂತ ಒಂದು ಪರೀಕ್ಷೆ ವಿಧಾನದಿಂದ ಇದನ್ನ ನಾವು ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಪತ್ತೆ ಹಚ್ಚಬಹುದು. ಅಂದ್ರೆ ಮೈಕ್ರೋಸ್ಕೋಪ್ ನ ಮೂಲಕ ಅದನ್ನು ನಿರ್ಧರಿಸ್ತೀರಿ? ಹೌದು ಅಲ್ವಾ. ಹೌದು. ಮತ್ತು ಅದೇ ರೀತಿ CMT ಕ್ಯಾಲಿಫೋರ್ನಿಯಾ ಮ್ಯಾಸ್ಟೇಟಿಸ್ ಟೆಸ್ಟ್ ಅಂತ ಒಂದು ಪರೀಕ್ಷಾ ವಿಧಾನದಿಂದಲೂ ಕೂಡ ನಾವು ಇದಕ್ಕೆ ಕಾರಣವಾಗುವಂತ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಪ್ರಯೋಗದಲ್ಲಿ ಪತ್ತೆ ಹಚ್ಚಬಹುದಾಗಿದೆ. ಈಗ ನಾವು ಹೇಳ್ತೇವೆ ಕೆಚ್ಚಲು ಬಾವು ಬಂತು ಅಂತ, ಆದ್ರೆ ಕೆಚ್ಚಲು ಬೇನೆಯ ರೋಗದ ಲಕ್ಷಣ ಯಾವ ರೀತಿ ಇರ್ತದೆ? ಈ ಹಾಲು ಕರೆಯುವ ವ್ಯಕ್ತಿ ಏನಿರ್ತಾರೆ ಅವರಿಗೆ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಕೆಚ್ಚಲು ಬೇನೆ ಆಗಿದೆ ಅಂತ. ಯಾಕೆ ಅಂತ ಅಂದ್ರೆ ಕೆಚ್ಚಲಿನ ಭಾಗ ಕೆಂಪಾಗಿ ಊದ್ಕೊಂಡಿರುತ್ತೆ, ಮತ್ತೆ ನಂತರದ ದಿನಗಳಲ್ಲಿ ಹಾಲಿನಲ್ಲಿ ರಕ್ತ ಮತ್ತೆ ಈ ಟೀಟ್ ಮೊಲೆ ತೊಟ್ಟು ಅಂತ ಏನ್ ಕರಿತೀವಿ ಅಲ್ಲಿಂದ ಕೀವು ಬರ್ತಾ ಇರ್ತದೆ, ಮತ್ತು ಕೆಲವೊಂದ್ಸಲ ಹಾಲಿನ ಉತ್ಪಾದನೆ ಕಡಿಮೆಯಾಗಿ ಹಾಲು ಬರೋದೇ ನಿಂತೋಗ್ಬಿಡ್ಬೋದು. ಮತ್ತು ಅದೇ ರೀತಿ ಕೆಲವೊಮ್ಮೆ ಈ ಹಸುಗಳು ಜ್ವರ ಪೀಡಿತರಾಗಿ ಮೇವು ಮತ್ತು ನೀರು ಮುಟ್ಟದೆ ನಿಶಕ್ತವಾಗಿ ಬಳಲ್ತಾ ಇರ್ತವೆ. ಹೌದು. ಕೆಲವೊಮ್ಮೆ ಈ ಕೆಚ್ಚಲು ಬೇನೆ ಅತಿ ತೀವ್ರವಾಗಿತ್ತು ಅಂತ ಅಂದ್ರೆ ರಾಸುಗಳು ಸಾವನ್ನು ಕೂಡ ಅಪ್ಪಬಹುದು. ಸಾವಿನ ಅಪಾಯ ಕೂಡ ಇದೆ. ಅಂದ್ರೆ ಈ ಕೆಚ್ಚಲಿನ ಭಾಗ ಕೆಂಪಾಗಿದ್ರೆ, ಊದಿಕೊಂಡಿದ್ರೆ, ಅಥವಾ ಮೊಲೆ ತೊಟ್ಟಿನಲ್ಲಿ ಕೀವು ತುಂಬಿಕೊಂಡಿದ್ರೆ ಇದೆಲ್ಲ ಅದರ ಲಕ್ಷಣ ಅಲ್ವಾ? ಇವೆಲ್ಲ ಪ್ರಮುಖ ಲಕ್ಷಣಗಳು. ಇದರಲ್ಲಿ ಏನಾದ್ರೂ ವಿಧಗಳು ಅಂತ ಇದೆ ಕೆಚ್ಚಲು ಬೇನೆಯಲ್ಲಿ? ಹೌದು ಸರ್. ನಾವು ಈ ಕೆಚ್ಚಲು ಬೇನೆಯನ್ನ 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೆಯದಾಗಿ ರೋಗ ಲಕ್ಷಣಗಳ ಆಧಾರದ ಮೇಲೆ ವಿಂಗಡಣೆ ಮಾಡ್ತೀವಿ. ಎರಡನೇದಾಗಿ ಇದಕ್ಕೆ ಕಾರಣವಾಗುವಂತಹ ಜೀವಿಗಳ ಆಧಾರದ ಮೇಲೆ ನಾವು 2 ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅಂದ್ರೆ 2 ವಿಭಾಗಗಳಲ್ಲಿ ನೀವು ನೋಡ್ತಿದ್ರಿ ಇದನ್ನು, ಕೆಚ್ಚಲು ಬೇನೆ ವಿಧವನ್ನ ಅಲ್ವಾ? ಹೌದು. ಈಗ ರೋಗ ಲಕ್ಷಣಗಳ ಆಧಾರದ ಮೇಲೆ ಕೆಚ್ಚಲು ಬೇನೆ ವಿಧಗಳು ಯಾವ ಯಾವ? ಈ ರೋಗ ಲಕ್ಷಣದ ಆಧಾರದ ಮೇಲೆ ನಾವು 3 ರೀತಿಯಾಗಿ ಕೆಚ್ಚಲು ಬೇನೆಯನ್ನ ವಿಂಗಡಿಸುತ್ತೇವೆ. ಯಾವುದೆಲ್ಲ? ಮೊದಲನೆಯದಾಗಿ ತೀವ್ರವಾದ ಅಥವಾ ಕ್ಲಿನಿಕಲ್ ಕೆಚ್ಚಲು ಬೇನೆ ಅಂತ, ಎರಡನೆಯದಾಗಿ ಸುಪ್ತ ಅಥವಾ ಸಬ್ ಕ್ಲಿನಿಕಲ್ ಕೆಚ್ಚಲು ಬೇನೆ ಅಂತ, ಮೂರನೆಯದಾಗಿ ದೀರ್ಘಕಾಲದ ಅಥವಾ ಕ್ರಾನಿಕ್ ಕೆಚ್ಚಲು ಬೇನೆ ಅಂತ 3 ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಈಗ ನೀವು ಹೇಳಿದ್ರೆ ತೀವ್ರವಾದ ಅಥವಾ ಕ್ಲಿನಿಕಲ್ ಕೆಚ್ಚಲು ಬೇನೆ ಅಂತ, ಹಾಗೆಂದ್ರೆ ಏನು? ಈ ತೀವ್ರವಾದ ಅಥವಾ ಕ್ಲಿನಿಕಲ್ ಕೆಚ್ಚಲು ಬೇನೆ ಅಂತ ಅಂದ್ರೆ ಈ ರೀತಿಯ ಕೆಚ್ಚಲು ಬೇನೆಯನ್ನ ನಾವು ಸುಲಭವಾಗಿ ಬರಿಗಣ್ಣಿನಿಂದ ನೋಡಿದ ತಕ್ಷಣನೇ ಗುರುತಿಸಬಹುದು ಸರ್. ಮತ್ತು ಈ ಕೆಚ್ಚಲಿನಲ್ಲಿ ತೀವ್ರವಾದ ಉರಿ ಊತ ಉಂಟಾಗ್ತಾ ಇರ್ತದೆ, ನಮ್ಮ ಕಣ್ಣಿಗೆ ಕಾಣುತ್ತದೆ. ಹೌದು. ಆಲ್ಕರಿ ವ್ಯಕ್ತಿಗೆ ಸುಲಭವಾಗಿ ಗುರುತಿಸಬಹುದು. ಮತ್ತು ಅದೇ ರೀತಿ ಕರೆದಂತ ಹಾಲು ಒಡಕಾಗಿರುತ್ತೆ, ರಕ್ತ ಮಿಶ್ರಿತವಾಗಿರುತ್ತೆ. ತಕ್ಷಣ ಚಿಕಿತ್ಸೆ ನೀಡದಿದ್ದಲ್ಲಿ ಕೆಚ್ಚಲು ಹಾಳಾಗಿ ಗೆಡ್ಡೆ ಕಟ್ಟುವ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಹೌದು, ಅಂದ್ರೆ ಒಬ್ಬ ಹಾಲು ಕರೆಯುವ ವ್ಯಕ್ತಿಗೆ ಇದೆಲ್ಲ ಗೋಚರ ಆಗ್ತದೆ ಅಲ್ವಾ? ಹೌದು. ಆದ್ರೆ ನೀವು ಹೇಳಿದ್ರೆ ಇನ್ನೊಂದು ವಿಧವನ್ನ, ಈ ಸುಪ್ತ ಅಥವಾ ಸಬ್ ಕ್ಲಿನಿಕಲ್ ಕೆಚ್ಚಲು ಬೇನೆ, ಹಾಗೆಂದ್ರೆ ಏನು? ಈ ರೀತಿಯ ಕೆಚ್ಚಲು ಬೇನೆಯಲ್ಲಿ ಮೇಲ್ನೋಟಕ್ಕೆ ಕೆಚ್ಚಲು ಮತ್ತು ಹಾಲಿನಲ್ಲಿ ಯಾವುದೇ ರೀತಿ ಏರುಪೇರು ಕಾಣದಿಲ್ಲ. ಆದ್ರೆ ನಮಗೆ ನಿಧಾನವಾಗಿ ಈ ಸೂಕ್ಷ್ಮಾಣು ಜೀವಿಗಳು ಹಾಲಿನಲ್ಲಿ ದ್ವಿಗುಣಗೊಂಡು ಹಾಲಿನ ಇಳುವರಿ ಮತ್ತೆ ಗುಣಮಟ್ಟವನ್ನ ಕಡಿಮೆ ಮಾಡ್ತವೆ ಸರ್. ಮತ್ತು ಇವುಗಳನ್ನ ಹೇಗೆ ಪತ್ತೆ ಹಚ್ಚಬಹುದು ಅಂದ್ರೆ, ನಾವು ಹಾಲಿನಲ್ಲಿರೋ ಪೋಷಕಾಂಶಗಳಲ್ಲಿ ಏನಾರ ವ್ಯತ್ಯಾಸ ಇದೆಯಾ ಅಂತ ಪ್ರಯೋಗಾಲಯದಲ್ಲಿ, ಇಲ್ಲ ಪ್ರಯೋಗಾಲದಲ್ಲಿ ನಾವು ಪರೀಕ್ಷೆ ಮಾಡ್ಬೇಕು ಸರ್. ಪ್ರಯೋಗದಲ್ಲಿ ಪತ್ತೆ ಮಾಡಿದಾಗ ಗೊತ್ತಾಗ್ತದೆ ಈ ರೀತಿ ಆಗಿದೆ ಆ ರೀತಿ ಗೊತ್ತಾಗುತ್ತೆ. ಅಂದ್ರೆ ಈ ರೀತಿ ಪರೀಕ್ಷೆಗಳಿಗೆ ಒಳಪಡಿಸುವುದರಿಂದ ಸೂಕ್ಷ್ಮಾಣು ಜೀವಿ ಪ್ರವೇಶ ಮಾಡಿ ಕೆಚ್ಚಲು ಬೇನೆ ಬಂದಿದೆ ಅಂತ ಗುರುತಿಸಿಕೊಳ್ಳಬಹುದು ಮತ್ತೆ ಎಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬಹುದು. ದೀರ್ಘಕಾಲದ ಅಥವಾ ಕ್ರಾನಿಕ್ ಕೆಚ್ಚಲು ಬೇನೆ ಅಂದ್ರೆ ಏನು? ಈ ರೀತಿ ಕೆಚ್ಚಲು ಬೇನೆಯಲ್ಲಿ ಯಾವುದೇ ರೀತಿಯ ನೋವು ಕೆಚ್ಚಲಿಗೆ ಉಂಟಾಗೋದಿಲ್ಲ ಸರ್. ಗೊತ್ತೇ ಆಗೋದಿಲ್ಲ. ಹಾಲಿನಲ್ಲಿ ಅತ್ಯಂತ ಕಡಿಮೆ ಪೋಷಕಾಂಶಗಳಲ್ಲಿನ ವ್ಯತ್ಯಾಸವನ್ನ ನಾವು ಕಾಣಬಹುದು ಸರ್. ಓಹೋ, ಈ ರೀತಿಯಾಗಿ ನಾವು ದೀರ್ಘಕಾಲದ ಅಥವಾ ಕ್ರಾನಿಕ್ ಕೆಚ್ಚಲು ಬೇನೆ ಅಂತ ಹೇಳ್ತೇವೆ. ಈಗ ಕಾರಣವಾಗುವ ಜೀವಿಗಳ ಆಧಾರದ ಮೇಲೆ ಕೆಚ್ಚಲು ಬೇನೆ ವಿಧಗಳನ್ನ ಗುರುತಿಸಲಿಕ್ಕೆ ಆಗ್ತದೆ, ಯಾವು ಯಾವು ಅದು? ಹೌದು ಸರ್, ಈ ಕಾರಣವಾಗುವಂತಹ ಜೀವಿಗಳ ಆಧಾರದ ಮೇಲೆ ನಾವು ಮೂರು ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಯಾವುದೆಲ್ಲ? ಮೊದಲನೆಯದಾಗಿ ಸಾಂಕ್ರಾಮಿಕ ಕೆಚ್ಚಲು ಬೇನೆ ಅಂತ, ಎರಡನೆಯದಾಗಿ ಸಾಮಾನ್ಯ ಕೆಚ್ಚಲು ಬೇನೆ, ಮತ್ತೆ ಮೂರನೆಯದಾಗಿ ಬೇಸಿಗೆಯ ಕೆಚ್ಚಲು ಬೇನೆ ಅಂತ ಮೂರು ವಿಧಗಳಾಗಿ ವಿಂಗಡಣೆ ಮಾಡಿದೆ. ಸಾಂಕ್ರಾಮಿಕ ಕೆಚ್ಚಲು ಬೇನೆ ಅಂದ್ರೆ? ಸಾಂಕ್ರಾಮಿಕ ಕೆಚ್ಚಲು ಬೇನೆ ಅಂತಂದ್ರೆ ಈ ಕೆಚ್ಚಲು ಬೇನೆಯನ್ನ ಉಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿ ಹೆಸರು ಸ್ಟ್ರೆಪ್ಟೋಕಾಕಸ್ ಅಗಲಾಕ್ಷಿಯೇ ಅಂತ ಸರ್. ಈ ಜೀವಾಣುಗಳು ಈ ಟೀಟ್ ಮೊಲೆ ತೊಟ್ಟುಗಳ ಮೂಲಕ ಕೆಚ್ಚಲನ್ನು ಬಂದು ಸೇರಿಕೊಳ್ತವೆ. ಸಾಮಾನ್ಯವಾಗಿ ಈ ಜೀವಿಗಳು ಹಾಲು ಕರೆಯುವ ವ್ಯಕ್ತಿ ಮತ್ತು ಕೆಚ್ಚಲು ಒರೆಸುವ ಬಟ್ಟೆಗಳ ಮೂಲಕ ಈ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲನ್ನು ಬಂದು ಸೇರ್ತವೆ ಸರ್. ಈಗ ಈ ಸಾಮಾನ್ಯ ಕೆಚ್ಚಲು ಬೇನೆ ಈ ರೀತಿಯಾಗಿದ್ರೆ ಇದಕ್ಕೆ ಹೇಗೆ ಇದು ಗುರುತಿಸಿಕೊಳ್ಳೋದು ಇದನ್ನು? ಸಾಮಾನ್ಯ ಕೆಚ್ಚಲು ಬೇನೆಯನ್ನು ಉಂಟು ಮಾಡುವಂತಹ ಜೀವಿ ಹೆಸರು ಸ್ಟ್ರೆಪ್ಟೋಕಾಕಸ್ ಅಗಲಾಕ್ಷಿಯಸ್, ಸ್ಟೆಫಲೋಕಾಕಸ್ ಆರಿಯಸ್ ಮತ್ತು ಈಕೊಲೈ. ಈ ಸೂಕ್ಷ್ಮಾಣು ಜೀವಿಗಳು ಹಾಲು ಕರಿವೆ ವ್ಯಕ್ತಿ ಮತ್ತು ಕಲುಷಿತ ನೀರಿನ ಮೂಲಕ ಕೆಚ್ಚಲನ್ನ ಬಂದು ಸೇರ್ತವೆ. ಈಗ ನಾವು ರೈತರು ಹೇಳದನ್ನು ಕೇಳಿದ್ದೇವೆ, ಬೇಸಿಗೆ ಕಾಲದಲ್ಲಿ ಕೆಲವೊಮ್ಮೆ ಕೆಚ್ಚಲು ಬೇನೆ ಹೆಚ್ಚಾಗಿ ಕಂಡು ಬರುತ್ತದೆ. ಹೌದೌದು, ಹಾಗೆ ಯಾಕೆ? ಈ ಬೇಸಿಗೆ ಕಾಲದಲ್ಲಿ ಕೆಚ್ಚಲು ಬೇನೆ ಉಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿ ಹೆಸರು ಕೊರಿನಿ ಬ್ಯಾಕ್ಟೀರಿಯಂ ಪಯೋಜಿನ್ಸ್ ಅಂತ ಸರ್. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಆಕಳುಗಳು ಮತ್ತು ಹಾಲು ಕೊಡದ ಹಸುಗಳಲ್ಲಿ ಮಾತ್ರ ಇದು ಕಂಡು ಬರುತ್ತಂತ ಚಾನ್ಸಸ್ ಇರುತ್ತೆ. ಮತ್ತು ಈ ಬ್ಯಾಕ್ಟೀರಿಯಾಗಳು ಈ ತಲೆನೋಡಗಳ ಮೂಲಕ ಬಂದು ಸೇರುತ್ತೆ ಸರ್. ಹಸುಗಳಲ್ಲಿ ಕೀಟಗಳ ರೀತಿ ಇದು ಇರುತ್ತೆ ಸರ್, ತಲೆನೋಡಗಳು. ಅಂದ್ರೆ ಕೊರಿನ ಬ್ಯಾಕ್ಟೀರಿಯಂ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಕಂಡು ಈ ರೀತಿಯ ಕೆಚ್ಚಲು ಬಾವಿಗೆ ಕಾರಣ ಆಗ್ತದೆ. ಹೌದೌದು ಸರ್. ಕೆಚ್ಚಲು ಬೇನೆಯನ್ನ ಒಂದು ತಪಾಸಣೆ ಮಾಡಬೇಕು ಅಂತ ಆದ್ರೆ ರೈತರು ಏನು ಮಾಡಬೇಕು? ಹೌದು ಸರ್, ನಾ ಮೊದಲೇ ಹೇಳದಾಗಿ ಹಾಲು ಕರೆಯುವ ವ್ಯಕ್ತಿ ಬಹಳ ಸುಲಭವಾಗಿ ಕೆಚ್ಚಲು ಬೇನೆಯನ್ನು ಗುರುತಿಸಬಹುದು. ಯಾಕಂದ್ರೆ ಕೆಚ್ಚಲಿನ ಗಾತ್ರ, ಆಕಾರ, ಬಣ್ಣಗಳಲ್ಲಿ ಬದಲಾವಣೆ ಆಗಿರುತ್ತೆ ಮತ್ತು ಹಾಲಿನ ಬಣ್ಣ, ವಾಸನೆ, ಸಾಂದ್ರತೆ ಇವುಗಳಲ್ಲಿ ನಾವು ಬದಲಾವಣೆಯನ್ನ ಗುರುತಿಸಬಹುದು. ಮತ್ತೆ ಕೆಲವೊಂದ್ಸಲ ಈಗ ನಾವು ಒಂದು ಶುಭ್ರವಾದ ಪಾತ್ರೆಯಲ್ಲಿ ನಾವು ಹಾಲನ್ನ ಕಾಯಿಸಿದಾಗ ಹಾಲು ಒಡೆದೋಗ್ಬಿಡುತ್ತೆ ಸರ್. ಅದೇ ರೀತಿ ಈ ಸಂಶಯುಕ್ತ ಹಸುಗಳ ಹಾಲನ್ನು ಪಶುವೈದ್ಯರ ಸೂಚನೆಯಂತೆ ಪ್ರಯೋಗಾಲಯದ ಪರೀಕ್ಷೆಗಳಿಂದ ಖಚಿತಪಡಿಸಿಕೊಳ್ಬೇಕು. ಅಲ್ಲಿ ಪ್ರಯೋಗಾಲಯದಲ್ಲಿ ನಾವು ಸೊಮೆಟಿಕ್ ಸೆನ್ಸ್ಗಳ ಸಂಖ್ಯೆಯನ್ನು ಪತ್ತೆ ಹಚ್ಚುವುದರ ಮೂಲಕ ಇವುಗಳ ತಪಾಸಣೆಯನ್ನ ಮಾಡಬಹುದು. ಮತ್ತೆ ಸರಿಯಾದ ಸಮಯಕ್ಕೆ ಪಶುವೈದ್ಯರಿಂದ ನಾವು ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ ಸರ್. ಈಗ ಮಸೂದನ್ ಅವರೇ, ನಾವು ಈ ಕೆಚ್ಚಲು ಬೇನೆ ಬಂದ ನಂತರ ನಾವು ಗಮನಿಸುವುದು ಈ ಸೊಮ್ಯಾಟಿಕ್ ಸೆಲ್ಸ್ಗಳು ಅಂತ, ಹಾಗೆಂದ್ರೆ ಈ ಸೊಮ್ಯಾಟಿಕ್ ಸೆಲ್ಸ್ಗಳು ಅಂದ್ರೆ ಸರ್ ಈ ಮಸಲ್ ಬ್ಲಡ್ ಸೆಲ್ಸ್ ಮತ್ತು ಈ ರೋಗ ನಿರೋಧಕ ಶಕ್ತಿಯನ್ನ ಒದಗಿಸುವಂತಹ ಸೆಲ್ಸ್ ಅಂದ್ರೆ ಲ್ಯೂಕೋಸೈಟ್ಸ್ಗಳ ಮಿಶ್ರಣವನ್ನ ನಾವು ಸೊಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಈ ಸೊಮ್ಯಾಟಿಕ್ ಸೆಲ್ಸ್ಗಳ ಸಂಖ್ಯೆ ಹೆಚ್ಚಾಗಿತ್ತು ಅಂತ ಅಂದ್ರೆ ನೈರ್ಮಲ್ಯತೆ ಕೊರತೆ ಇದೆ ಅಂತಾನೆ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅದರಲ್ಲಿ ಸರ್. ಅದೇ ರೀತಿ ಈ ಸೊಮ್ಯಾಟಿಕ್ ಸೆಲ್ಸ್ಗಳು ಏನಕ್ಕೆ ರಿಲೀಸ್ ಆಗ್ತವೆ ಅಂತ ಅಂದ್ರೆ ಈ ರೋಗಾಣುಗಳ ವಿರುದ್ಧ ಹೋರಾಡೋದಕ್ಕೆ ಅಂತಾನೆ ಇವು ರಿಲೀಸ್ ಆಗ್ತವೆ. ಹೌದು ಸರ್, ಅಂದ್ರೆ ಈ ಸೊಮ್ಯಾಟಿಕ್ ಸೆಲ್ಸ್ಗಳು ಈ ರೀತಿ ಇರ್ತವೆ ಅಂತ. ಹೌದೌದು ಸರ್. ಈಗ ಕೆಚ್ಚಲು ಬೇನೆ ಉಂಟಾಗಿರುವ ರಾಸುವಿನಿಂದ ಕರೆದಂತ ಹಾಲಿನಿಂದ ಯಾವ ರೀತಿಯ ಪರಿಣಾಮಗಳಾಗ್ತವೆ ಅಂತ? ಹೌದು ಸರ್, ನಾವು ಈ ಕೆಚ್ಚಲು ಬೇನೆ ಉಂಟಾಗಿರುವ ರಾಸುವಿನಿಂದ ಕರೆದಂತ ಹಾಲಿನಿಂದ ಮೂರು ರೀತಿಯ ಪರಿಣಾಮಗಳನ್ನ ನಾವು ಗುರುತಿಸಬಹುದು. ಯಾವುದೇ ಮೊದಲನೆಯದಾಗಿ ಹಾಲಿನ ಇಳುವರಿ ಮೇಲೆ ಇದು ಪರಿಣಾಮವನ್ನ ಬೀರುತ್ತೆ. ಖಂಡಿತ. ಎರಡನೆಯದಾಗಿ ಹಾಲಿನ ಉತ್ಪನ್ನಗಳ ತಯಾರಿಕೆಗೆ ಈ ಹಾಲು ಯೋಗ್ಯವಾಗಿರುವುದಿಲ್ಲ. ಅದೇ ರೀತಿ ಇದು ಸಾರ್ವಜನಿಕರ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಈಗ ಹಾಲಿನ ಇಳುವರಿಯ ಮೇಲೆ ನೀವು ಪರಿಣಾಮ ಬೀರುತ್ತದೆ ಅಂತ ಹೇಳಿದ್ರಿ, ಹೇಗೆ? ಹೌದು, ಮೊದಲನೇದಾಗಿ ಸರ್, ಈ ಕೆಚ್ಚಲು ಬೇನೆ ರಾಸುಗಳಲ್ಲಿ ಉಂಟಾದಾಗ ಹಾಲ್ನಲ್ಲಿರ್ತಕ್ಕಂಥ ಸೊಮೆಟಿಕ್ ಸೆಲ್ಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಸೊಮೆಟಿಕ್ ಸೆಲ್ಸ್ಗಳು ಹೆಚ್ಚಾಗ್ತಾ ಹೋದಾಗ ಇವುಗಳು ಹಾಲು ಉತ್ಪಾದಿಸುವ ಗ್ರಂಥಿಗಳಿಗೆ ತೊಂದರೆಯನ್ನುಂಟು ಮಾಡುತ್ತವೆ. ಇದರಿಂದ ಸಾಕಷ್ಟು ರೀತಿಯಾಗಿ ಅಥವಾ ಪ್ರಮಾಣದಲ್ಲಿ ನಾವು ಹಾಲಿನ ಉತ್ಪಾದಿಸಕ್ಕೆ ಹಸುಗಳಲ್ಲಿ ಸಾಧ್ಯವಾಗೋದಿಲ್ಲ. ಅಂದ್ರೆ ಇಳುವರಿ ಕಡಿಮೆ ಬರುತ್ತೆ, ಇಳುವರಿ ಕಡಿಮೆ. ಸೆಲ್ಸ್ನಿಂದ ಹೌದು ಸರ್, ಇಳುವರಿನೂ ಕಡಿಮೆ ಆಗುತ್ತೆ ಮತ್ತೆ ಹಾಲಿನ ಗುಣಮಟ್ಟವೂ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಕೆಚ್ಚಲು ಬಾವು ಬಂದಾಗ ಇಳುವರಿಯ ಜೊತೆಗೆ ಹಾಲಿನ ಗುಣಮಟ್ಟ ಕೂಡ ಕಡಿಮೆ ಆಗಿ ರೈತರಿಗೆ ಬೆಂಬಲ ಬೆಲೆಯನ್ನು ಕೂಡ ಸಿಗೋದಿಲ್ಲ ಸರ್. ಈಗ ಕೆಚ್ಚಲು ಬೇನೆ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ತಯಾರಿಸಲು ಯೋಗ್ಯವಿಲ್ಲ ಅಂತ ತಾವು ಹೇಳಿದ್ರಿ. ಆ ಹಾಲು ನಮಗೆ ಗೊತ್ತಾಗುವುದಿಲ್ಲ, ನೋಡುವಾಗ ಅದು ಹಾಲಿನಾಗಿ ಕಾಣುತ್ತೆ. ಹೌದು, ಯಾಕಂದ್ರೆ ಈ ಹುದುಗಿಸದ ಹಾಲಿನ ಉತ್ಪನ್ನಗಳಾದ ಈ ಕೆಲವೊಂದು ಮೊಸರು, ಶ್ರೀಖಂಡ್, ಯೋಗರ್ಟ್ ಇತರ ಪದಾರ್ಥಗಳ ತಯಾರಿಕೆಯಲ್ಲಿ ಹಾಲಿನ ನಾವು ಉಪಯೋಗಿಸುವುದು ಸೂಕ್ತವಲ್ಲ. ಯಾಕಂತಂದ್ರೆ ಈ ಹಾಲಿನಲ್ಲಿ ಲ್ಯೂಕೋಸೈಟ್ಸ್ಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಒಂದು ಸೂಕ್ಷ್ಮಾಣುಜೀವಿ ಇರುತ್ತದೆ ಅಂತ. ಇರುತ್ತೆ. ನಾವು ಏನು ಈ ಮೊಸರು ಅಥವಾ ಶ್ರೀಖಂಡ ತಯಾರಿಕೆಯಲ್ಲಿ ನಾವು ಹೆಪ್ಪಿನ ಸೂಕ್ಷ್ಮಾಣುಜೀವಿಗಳನ್ನ ಅದಕ್ಕೆ ಸೇರಿಸ್ತೀವಿ ಸರ್, ಒಂದು ಉತ್ತಮವಾದ ಪದಾರ್ಥವನ್ನ ಪಡೆಯೋದಕ್ಕೆ. ಈ ಲ್ಯೂಕೋಸೈಟ್ಸ್ಗಳು ಏನ್ ಮಾಡುತ್ತೆ ಅಂತಂದ್ರೆ ಈ ಹೆಪ್ಪಿನ ಸೂಕ್ಷ್ಮಾಣುಜೀವಿಗಳನ್ನ ನಾಶ ಮಾಡಿಬಿಡುತ್ತೆ ಸರ್. ಅದರಿಂದ ನಾವು ಉತ್ತಮವಾದ ಒಂದು ಪದಾರ್ಥವನ್ನ ಪಡೆಯಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಹಾಲೊಡ್ಕು ಪ್ರೋಟೀನ್ಗಳಲ್ಲಿ ಹೆಚ್ಚಿನ ಕೊಬ್ಬು ನಷ್ಟ ಆಗುತ್ತೆ ಸರ್, ಮತ್ತು ಕಡಿಮೆ ಹೆಪ್ಪಿನ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದಾಗಿ ನಾವು ಈ ಚೀಸ್ ಅಂತ ಏನ್ ಕರಿತೀವಿ ಇದರ ತಯಾರಿಕೆಯಲ್ಲಿ ಕಡಿಮೆ ಇಳುವರಿಯನ್ನು ಕೂಡ ಕಾಣ್ತೀವಿ ಸರ್. ಅದೇ ರೀತಿ ಈ ಮಂದಗತಿಯ ಹೆಪ್ಪಿನ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದ ಈ ಚೀಸ್ನ ಸುವಾಸನೆಯಲ್ಲಿ ಕೊರತೆಯನ್ನು ಕೂಡ ಉಂಟಾಗುತ್ತದೆ ಸರ್. ಈಗ ಈ ರೀತಿಯ ಒಂದು ಕೆಚ್ಚಲು ಬೇನೆ ಹೊಂದಿರತಕ್ಕಂತಹ ರಾಸುಗಳ ಹಾಲನ್ನು ಉಪಯೋಗ ಮಾಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ? ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ ಸರ್. ಯಾಕಂದ್ರೆ ಈ ಕೆಚ್ಚಲು ಬೇನೆಯಲ್ಲಿ ಹಾಲಿನಲ್ಲಿರತಕ್ಕಂತಹ ಸೂಕ್ಷ್ಮಾಣುಜೀವಿಗಳು ಮನುಷ್ಯರಿಗೆ ರೋಗವನ್ನು ಕೂಡ ಉಂಟು ಮಾಡುತ್ತದೆ. ನಾವು ಆ ಹಾಲನ್ನು ಸೇವಿಸಿದರೆ ಒಂದು ರೋಗ ಬರುವ ಸಾಧ್ಯತೆ. ಹೌದು ಸರ್, ಸೇವಿಸಿದಾಗ ಮನುಷ್ಯರಿಗೂ ರೋಗಗಳು ಉಂಟಾಗುತ್ತವೆ ಸರ್. ಕೆಚ್ಚಲು ಬೇನೆ ಉಂಟು ಮಾಡುವಂತಹ ತಳಿಗಳಾದ ಸ್ಟೆಫಲೋಕಾಕೈ, ಎಂಟೆರೋಟಾಕ್ಸಿನ್ ಎಂಬ ರಾಸಾಯನಿಕ ವಿಷವನ್ನು ಉತ್ಪಾದಿಸುವ ಮೂಲಕ ನಮ್ಮ ಆಹಾರವನ್ನ ವಿಷವನ್ನಾಗಿ ಮಾರ್ಪಾಡು ಮಾಡುತ್ತೆ ಸರ್. ಅಂದ್ರೆ ನಾವು ಆಹಾರ ಅಂತ ತಗೊಳ್ತೇವೆ ಅದು ವಿಷವಾಗಿ ಪರಿವರ್ತನೆ ಆಗಿರುತ್ತೆ ಸರ್. ಅದೇ ರೀತಿ ಕೆಚ್ಚಲು ಬೇನೆ ಹಾಲನ್ನು ಅನುಕೂಲಕರ ತಾಪಮಾನದಲ್ಲಿ ನಾವು ಶೇಖರಣೆ ಮಾಡಿದಾಗ ಈ ಎಂಟೆರೋಟಾಕ್ಸಿನ್ಗಳ ಪ್ರಮಾಣ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ, ಮತ್ತು ಇವುಗಳು ಪ್ಯಾಶ್ಚರೀಕರಣ ಮಾಡಿದಾಗಲಿ ಅಥವಾ ಸ್ಪ್ರೇ ಡ್ರೈಯಿಂಗ್ ನಲ್ಲೂ ಕೂಡ ಇವನ್ನ ನಾವು ನಾಶ ಮಾಡಕ್ಕೆ ಸಾಧ್ಯವಾಗಿರುವುದಿಲ್ಲ ಸರ್. ಓಹೋ, ಹೌದು, ಅಷ್ಟು ಗಂಭೀರ ಪರಿಣಾಮ ಇದೆ. ಹೌದು ಹೌದು. ಮತ್ತೆ ಈ ರೋಗ ಕಾರಕಗಳು ಮತ್ತು ವಿಷಯುಕ್ತ ಆಹಾರವಾಗಿ ಮಾರ್ಪಾಡು ಮಾಡುವ ಬ್ಯಾಕ್ಟೀರಿಯಾಗಳಾದ ಸಾಲ್ಮೊನೆಲ್ಲ ಮತ್ತು ಕರುಳಿನ ತಳಿಗಳಾದ ಕೋಲಿಫಾರ್ಮ್ಗಳು ಕೆಚ್ಚಲು ಬೇನೆ ಹಾಲಿನ ಮೂಲಕ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತದೆ. ಈ ಹಾಲನ್ನು ಸೇವಿಸಿದಾಗ ಮನುಷ್ಯರಲ್ಲಿ ಇಂಥದ್ದೇ ರೋಗಗಳು ಬರ್ತವೆ ಅಂತ ಏನಾದ್ರೂ ಇದೇನೆ? ಹೌದು ಸರ್, ಈ ಹಾಲನ್ನ ಮನುಷ್ಯರು ಸೇವಿಸಿದಾಗ ಅವರಲ್ಲಿ ಕೆಲವೊಂದು ರೋಗಗಳು ಉಂಟಾಗುತ್ತವೆ. ಅದರಲ್ಲಿ ಕೆಲವೊಂದು ಇಲ್ಲಿ ಹೇಳೋದಾದ್ರೆ ಸ್ಕಾರ್ಲೆಟ್ ಫೀವರ್ ಅಂತ ಸರ್, ಇದನ್ನ ಉಂಟು ಮಾಡುವಂತ ಜೀವಿ ಹೆಸರು ಸ್ಟೆಪ್ಟೋಕಾಕಸ್ ಪಯೋಜಿನ್ಸ್ ಅಂತ, ಮತ್ತೆ ಇನ್ನೊಂದು ಆಹಾರ ನಂಜು ಅಂತ. ಇದಕ್ಕೆ ಕಾರಣವಾಗುವಂತಹ ಸೂಕ್ಷ್ಮಾಣು ಜೀವಿ ಹೆಸರು ಸ್ಟೆಫಲೋಕಾಕಸ್ ಆರಿಯಸ್ ಅಂತ ಸರ್. ಅದೇ ರೀತಿ ಗ್ಯಾಸ್ಟ್ರೋ ಎಂಟರೈಟಿಸ್, ಇದಕ್ಕೆ ಕಾರಣವಾಗುವಂತಹ ಸೂಕ್ಷ್ಮಾಣು ಜೀವಿ ಹೆಸರು ಈ ಕೋಲೈ ಅಂತ ಸರ್. ಅಂದ್ರೆ ನಾವು ಹಾಲನ್ನು ಸೇವಿಸುವವರು ಅಥವಾ ಹಾಲನ್ನು ಕರೆಯುವವರು ಬಹಳಷ್ಟು ಗಮನಿಸಬೇಕಾದದ್ದು, ಇಂತಹ ಹಾಲನ್ನ ಯಾರು ಉಪಯೋಗ ಮಾಡ್ತಾರೆ ಅವರಿಗೆ ಒಂದು ರೀತಿಯ ಜ್ವರ ಬರ್ತದೆ, ಆಹಾರದ ನಂಜು ಆಗ್ತದೆ ಅಥವಾ ಗ್ಯಾಸ್ಟ್ರೋ ಎಂಟರೈಟಿಸ್ ಕೂಡ ಆಗ್ಬಹುದು ಅಲ್ವಾ? ಈ ಕೆಚ್ಚಲು ಬೇನೆಯಿಂದ ಹಾಲಿನ ಘಟಕಗಳಲ್ಲಿ ಏನಾದ್ರೂ ವ್ಯತ್ಯಾಸ ಉಂಟಾಗ್ತದೆ? ಹೌದು ಸರ್, ಬಹಳ ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ನೀವು. ಈ ಕೆಚ್ಚಲು ಬೇನೆಯಿಂದ ಹಾಲಿನ ಘಟಕಗಳಲ್ಲಿ ಖಂಡಿತವಾಗಿಯೂ ನಾವು ವ್ಯತ್ಯಾಸವನ್ನ ಕಾಣಬಹುದು. ಯಾಕಂದ್ರೆ ಈ ಹಾಲಿನಲ್ಲಿರ್ತಕ್ಕಂಥ ಹಾಲೊಡುಕು ಪ್ರೋಟೀನ್, ಸೋಡಿಯಂ ಕ್ಲೋರೈಡ್ ಮತ್ತು ಹಲವಾರು ಕಿಣ್ವಗಳು ಮತ್ತು ಹಾಲಿನ ಕ್ಷಾರ ಪಿಎಚ್ ಅಂತ ಏನ್ ಹೇಳ್ತೀವಿ, ಇವುಗಳ ಸಂಖ್ಯೆ ಅಂದ್ರೆ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಇದು ಶುದ್ಧ ಹಾಲಿಗೆ ಹೋಲಿಕೆ ಮಾಡಿದಾಗ ಇವುಗಳ ಪ್ರಮಾಣ ಈ ಕೆಚ್ಚಲು ಬೇನೆ ಹಾಲಿನಲ್ಲಿ ಹೆಚ್ಚಾಗಿ ಇರುತ್ತೆ ಅಂತಾನೆ ಹೇಳಬಹುದು. ಅದೇ ರೀತಿ ಶುದ್ಧ ಹಾಲಿಗೆ ಹೋಲಿಕೆ ಮಾಡಿದಾಗ ನಮ್ಮ ಈ ಕೆಚ್ಚಲು ಬೇನೆ ಹಾಲಿನಲ್ಲಿ ಎಸ್ಎನ್ಎಫ್, ಕೊಬ್ಬು ಮತ್ತೆ ಹಾಲಿನಲ್ಲಿರ್ತಕ್ಕಂಥ ಸಕ್ಕರೆ, ಕೇಸಿನ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಸೊಮೆಟಿಕ್ ಸೆಲ್ಸ್ ನಲ್ಲಿ ಕೂಡ ಪರಿಣಾಮ ಬೀರುತ್ತದೆ. ಹೌದು ಹೌದು ಸರ್, ಶುದ್ಧ ಹಾಲಲ್ಲಿ ಕಡಿಮೆ ಸೊಮೆಟಿಕ್ ಸೆಲ್ಸ್ ಗಳಿರುತ್ತದೆ. ಎಷ್ಟೆಷ್ಟು ಇರ್ತವೆ? 10 to 100 ಪ್ರಮಾಣದಲ್ಲಿ ಶುದ್ಧ ಹಾಲಿನಲ್ಲಿ ಇರುತ್ತದೆ. ಈ ಕೆಚ್ಚಲು ಬೇನೆ ಹಾಲಿನಲ್ಲಿ 100 to 5,000 ತನಕನೂ ಇರುತ್ತೆ ಸರ್ ಸೊಮೆಟಿಕ್ ಸೆಲ್ಸ್ ಗಳ ಸಂಖ್ಯೆ. ಹೌದು ಸರ್. ಈಗ ಈ ಕ್ಷಾರ, ಕೊಬ್ಬು, ಪ್ರೋಟೀನ್, ಹಾಲಿನ ಸಕ್ಕರೆ ಇದರಲ್ಲಿ ಕೂಡ ವ್ಯತ್ಯಯಗಳು ಉಂಟಾಗ್ತವೆ ಅಂತ ಹೇಳಿದ್ರಿ. ಯಾವ ಪ್ರಮಾಣದಲ್ಲಿ ಇರುತ್ತದೆ ಮತ್ತೆ ಎಷ್ಟು ಇರಬೇಕು ಶುದ್ಧ ಹಾಲಿನಲ್ಲಿ ಮತ್ತೆ ಕೆಚ್ಚಲು ಬೇನೆ ಆದ್ರೆ ಯಾವ ಪ್ರಮಾಣದಲ್ಲಿ ಇರ್ತದೆ? ಹೌದು ಸರ್, ಈ ಶುದ್ಧ ಹಾಲಿನಲ್ಲಿ ಪಿಎಚ್ ಕ್ಷಾರ ಏನಂತ ಕರಿತೀವಿ 6-5 ಇರುತ್ತೆ ಸರ್. ಅದೇ ರೀತಿ ಕೆಚ್ಚಲು ಬೇನೆ ಹಾಲಿನಲ್ಲಿ ನಾವು ನೋಡಿದಾಗ 6.9-7 ಹೆಚ್ಚಾಗಿರುತ್ತೆ. ಕೊಬ್ಬಿನಂಶಕ್ಕೆ ಬಂದ್ರೆ ಶುದ್ಧ ಹಾಲಿನಲ್ಲಿ 3.45 ಇರುತ್ತೆ ಸರ್. ಅದೇ ನಾವು ಕೆಚ್ಚಲು ಬೇನೆ ಹಾಲಿನಲ್ಲಿ ನೋಡಿದಾಗ 3.2 ಇಳಿದು ಬಿಟ್ಟಿರುತ್ತೆ. ಕಡಿಮೆ ಆಗಿರುತ್ತೆ. ಹೌದು ಸರ್. ಪ್ರೋಟೀನ್, ಇನ್ನು ಪ್ರೋಟೀನ್ ವಿಚಾರಕ್ಕೆ ಬಂದ್ರೆ ಶುದ್ಧ ಹಾಲಿನಲ್ಲಿ 3.61 ಇರುತ್ತೆ. ಅದೇ ರೀತಿ ಕೆಚ್ಚಲು ಬೇನೆ ಹಾಲಿನಲ್ಲಿ ನೋಡಿದಾಗ ನಾವು 3.56 ತಗ್ಗಿರುತ್ತೆ. ಇನ್ನು ಹಾಲಿನ ಸಕ್ಕರೆ ವಿಚಾರಕ್ಕೆ ಬಂದ್ರೆ ಶುದ್ಧ ಹಾಲಿನಲ್ಲಿ 4.5-5.3 ಇರುತ್ತೆ ಸರ್ ಅದರ ಪ್ರಮಾಣ. ಕೆಚ್ಚಲು ಬೇನೆ ಹಾಲಿನಲ್ಲಿ 3.3-4.9 ಇಳಿದು ಬಿಟ್ಟಿರುತ್ತೆ ಸರ್. ಓಹೋ, ಕೆಚ್ಚಲು ಬೇನೆ ಇದ್ದಾಗ ಕರದ ಹಾಲಿನಲ್ಲಿ ಈ ರೀತಿಯ ವ್ಯತ್ಯಯಗಳು ಉಂಟಾಗ್ತವೆ. ಹೌದೌದು, ಬಹಳ ಮುಖ್ಯವಾದ ವಿಚಾರಗಳನ್ನು ಹೇಳಿದ್ರಿ. ಇದು ಹೇಗೆ ಬರುತ್ತದೆ, ಇದರ ಪರಿಣಾಮ ಏನು, ಯಾವ ಯಾವ ರೋಗಕ್ಕೆ ಕಾರಣ ಆಗ್ತದೆ ಅಂತ. ಈಗ ರೈತರಿಗೆ ಬೇಕಾಗಿರುವುದು ಕೆಚ್ಚಲು ಬೇನೆಯನ್ನ ಒಂದು ನಿಯಂತ್ರಣ ಮಾಡುವುದರ ಮೂಲಕ ಆರ್ಥಿಕವಾಗಿ ನಷ್ಟ ಅನುಭವಿಸದೇ ಇರಬೇಕಾದದ್ದು ಬಹಳ ಮುಖ್ಯ. ಹೇಗೆ, ಯಾವ ಕ್ರಮಗಳನ್ನೆಲ್ಲ ಅನುಸರಿಸಬೇಕು? ಹೌದು ಸರ್, ಮೊದಲನೇದಾಗಿ ಈ ಹಸುಗಳನ್ನ ಅಥವಾ ರಾಸುಗಳನ್ನ ಕಟ್ಟುವಂತಹ ಸ್ಥಳದಲ್ಲಿ ನೆಲವು ಕಲ್ಲು ಹರಳು ಮುಳ್ಳಿಗಳಿರದೆ ನಯವಾಗಿರಬೇಕು ಸರ್. ಸ್ವಚ್ಛವಾಗಿರಬೇಕು. ಹೌದು, ಕೊಟ್ಟಿಗೆಯನ್ನ ಪ್ರತಿನಿತ್ಯ ಕ್ರಿಮಿನಾಶಕ ದ್ರಾವಣದಿಂದ ಸ್ವಚ್ಛವಾಗಿ ತೊಳಿಬೇಕಾಗುತ್ತೆ. ಕ್ರಿಮಿನಾಶಕ ಅಂದ್ರೆ ಯಾವುದು? ಮಾಮೂಲಿ ನಾವು ಏನು ಬಳಸ್ತಾರೆ ಸ್ವಚ್ಛತೆಗಾಗಿ ಅದನ್ನ ಉಪಯೋಗಿಸಬಹುದು ಸರ್. ಮತ್ತೆ ಈ ನಿಯಮಿತವಾಗಿ ನಿಗದಿತ ಸಮಯಕ್ಕೆ ಕೆಚ್ಚಲಿಂದ ಪೂರ್ತಿಯಾಗಿ ಹಾಲನ್ನ ಕರಿಬೇಕಾಗುತ್ತೆ ಸರ್. ಅರ್ಧಂಬರ್ಧ ಮಾಡಿದ್ರೆ ಕೆಚ್ಚಲಿನ ಗ್ರಂಥಿಗಳಲ್ಲಿ ಉಳಿದಿರತಕ್ಕಂತ ಹಾಲಿನಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ದ್ವಿಗುಣಗೊಂಡು ಕೆಚ್ಚಲು ಬೇನೆ ಉಂಟಾಗುವಂತಹ. ನೀವು ಹೇಳಿದ್ರೆ ಹಾಲನ್ನು ಪೂರ್ತಿಯಾಗಿ ಕರೆಯುವುದನ್ನು ಕೂಡ ಇದನ್ನು ತಡೆಯಬಹುದು ಅಂತ ಮೊದಲೇ. ಹೌದು. ಮತ್ತೆ ಈ ಕೆಚ್ಚಲು ಮತ್ತು ಟೀಟ್ ಮೊಲೆ ತೊಟ್ಟುಗಳನ್ನ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದು ಅದನ್ನ ಶುಭ್ರವಾದ ಬಟ್ಟೆಯಿಂದ ನಾವು ಒರೆಸಬೇಕಾಗುತ್ತೆ. ಅಂದ್ರೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಅದರ ಮೊಲೆ ತೊಟ್ಟುಗಳನ್ನು ಮತ್ತು ಕೆಚ್ಚಲನ್ನು ಬಹಳ ಕ್ಲೀನ್ ಆಗಿ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಅದು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದಾಗ ಕ್ರಿಮಿಗಳೆಲ್ಲ ಸತ್ತು ಬಿಡ್ತವೆ. ಹೌದೌದು. ಮತ್ತು ಕೈಗಳನ್ನ, ಈ ಹಾಲು ಕರೆಯುವ ವ್ಯಕ್ತಿ ಏನಿರ್ತಾರೆ ಅವರು ತಮ್ಮ ಕೈಗಳನ್ನ ಸ್ವಚ್ಛವಾಗಿ ತೊಳ್ಕೊಂಡಿರಬೇಕಾಗುತ್ತೆ. ಎಲ್ಲ ಹೋಗಿ ಬಂದು ಕೂಡಲೇ ಹಾಲು ಕರೀಲಿಕ್ಕೆ ಹೋಗಬಾರದು. ಯಾಕಂದ್ರೆ ಕೈಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ ಸರ್. ಗ್ರಂಥಿಗಳ ಮೂಲಕ ಕೆಚ್ಚಲನ್ನ ಪ್ರವೇಶ ಪಡೆದು ಕೆಚ್ಚಲು ಬೇನೆ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ವಿಧಾನ ಕೂಡ ಅತ್ಯಂತ ಒಳ್ಳೇದು ಅಂತ. ಹೌದೌದು. ಮತ್ತು ಹಾಲು ಕರೆದ ನಂತರ ಕೆಚ್ಚಲನ್ನು ಸೋಂಕು ನಿವಾರಕ ದ್ರಾವಣದಲ್ಲಿ ಅದ್ದಬೇಕು ಸರ್. ನಂತರ ರಾಸುಗಳನ್ನ ಕನಿಷ್ಠ 20-30 ನಿಮಿಷಗಳವರೆಗೆ ಮಲಗಲು ಅಥವಾ ಕೂರಲು ಬಿಡಬಾರದು ಸರ್. ಆ ಸಮಯದಲ್ಲಿ ನಿಂತೇ ಇರಬೇಕಾಗುತ್ತೆ. ಯಾಕಂದ್ರೆ ಕೆಚ್ಚಲು ನೀರೆಲ್ಲ ಆರ್ಲಿಕ್ಕೆ ಹೇಗೆ? ಇಲ್ಲ ಸರ್, ಅದು ಸಡನ್ ಆಗಿ ಕೆಳಗಡೆ ಕುತ್ಕೊಂಡಾಗ ಅದ್ರ ಟೀಟ್ ಅಲ್ಲಿ ಏನು ಮೊಲೆ ತೊಟ್ಟು ಅಂತ ಕರಿತೀವಿ ಅದು ಇನ್ನು ಓಪನ್ ಇರುತ್ತೆ. ಅದ್ರ ಮೂಲಕ ಸೂಕ್ಷ್ಮಾಣು ಜೀವಿಗಳು ಪ್ರವೇಶನ ಪಡೆದು ಕೆಚ್ಚಲು ಬೇನೆ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದ್ರೆ ರೈತರು ಇದನ್ನು ಬಹಳಷ್ಟು ಗಮನಿಸಬೇಕು. ಹಾಲು ಕರೆದ ಕೂಡಲೇ ರಾಸುಗಳನ್ನ ಮಲಗಿಸುವಾಗೆ ಮಾಡಬಾರದು ಸರ್. ಮತ್ತು ಅದೇ ರೀತಿ ಈ ಕೆಚ್ಚಲು ಬೇನೆ ಪೀಡಿತ ರಾಸುಗಳನ್ನ ಬೇರ್ಪಡಿಸಿ ಅವುಗಳ ಹಾಲನ್ನ ನಾವು ಕೊನೆಯಲ್ಲಿ ಹಿಂಡಬೇಕು ಅಥವಾ ಕರಿಬೇಕಾಗುತ್ತೆ ಸರ್. ಮತ್ತೆ ಈ ರಾಸುವಿನ ಸ್ವಸ್ಥ ಮೊಲೆಯಿಂದ ಹಾಲನ್ನು ಹಿಂಡಿ ತೆಗೆದುಕೊಂಡು ನಂತರ ಬೇನೆ ಇರುವ ಮೊಲೆಗಳಿಂದ ಹಾಲನ್ನು ಹಿಂಡಿ ದೂರ ಚೆಲ್ಬಿಡಬೇಕು ಸರ್. ಓಹೋ, ಅಂದ್ರೆ ಈಗ ಒಂದೇ ಕೆಚ್ಚಲಿನಲ್ಲಿ ಒಂದು ಮೊಲೆ ತೊಟ್ಟಿಗೆ ಈ ರೀತಿಯ ಬಾಧೆ ತಟ್ಟಿದೆ, ಇನ್ನು ಕೆಲವು ಆರೋಗ್ಯಪೂರ್ಣವಾಗಿರುತ್ತದೆ. ಮೊದಲು ಆರೋಗ್ಯವಾಗಿರತಕ್ಕಂತ ಕೆಚ್ಚಲಿನಿಂದ ಹಾಲನ್ನ ಕರಿಬೇಕು ಸರ್. ಓಹೋ, ಏನು ರೋಗ ತಟ್ಟಿರತಕ್ಕಂತ ಕೆಚ್ಚಲಿನಿಂದ ಹಾಲನ್ನ ಕರೆದು ಚೆಲ್ಬಿಡಬೇಕು ಅದನ್ನ ಉಪಯೋಗಿಸ. ಕೆಲವೊಮ್ಮೆ ಹುಣ್ಣಾಗಿರ್ತದಲ್ಲ, ಕರೀಲಿಕ್ಕೆ ಸಾಧ್ಯ ಇದೇನಾ? ಹೌದು ಸರ್, ನಿಧಾನವಾಗಿ ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಅಂತ ಕರಿತೀವಿ, ಅದರಿಂದ ನಿಧಾನವಾಗಿ ಕರೆದು ಚೆಲ್ಬಿಡಬೇಕು ಸರ್. ಓಹೋ, ಚೆಲ್ಬೇಕು. ಇಲ್ಲಾಂದ್ರೆ ಹಾಲು ಅದನ್ನು ನಾವು ಬಳಸ್ತೇವೆ ಅಂತ ಒಂದು ಪ್ರಯತ್ನ ಮಾಡಬಾರದು. ಇಲ್ಲ ಸರ್. ಹೌದು ಸರ್. ಮತ್ತೆ ಈ ಕೆಚ್ಚಲಿಗೆ ಯಾವುದೇ ರೀತಿಯ ಗಾಯ ಏನಾದ್ರು ಉಂಟಾದಾಗ ತಕ್ಷಣ ಔಷಧೋಪಚಾರದಿಂದ ಗುಣಪಡಿಸಬೇಕು, ಮತ್ತೆ ತಕ್ಷಣ ಪಶುವೈದ್ಯರನ್ನ ಭೇಟಿ ಮಾಡಿ ಸರಿಯಾದ ಔಷಧಿಯನ್ನು ಕೊಡಿಸಬೇಕಾಗುತ್ತೆ ಸರ್. ಈಗ ರೈತರಿಗೆ ನಿಯಂತ್ರಣ ಕ್ರಮವನ್ನು ಹೇಳಿದ್ರಿ. ಕೆಚ್ಚಲು ಬಾವಿನ ಸಮಸ್ಯೆಯಿಂದಾಗಿ ರೈತರು ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಾರೆ. ಈಗ ಒಂದು ಮೊಲತೊಟ್ಟಿಗೆ ಈ ರೀತಿಯ ಬಾವು ಬಂದ್ರೆ ಬಾಕಿ ಉಳಿದದರಲ್ಲಿ ಕರಿಬಹುದು, ಆದ್ರೆ ಕೆಲವೊಮ್ಮೆ 4-4 ಬಂದ್ಬಿಟ್ರೆ ಬಹಳಷ್ಟು ಕಷ್ಟ ಆಗ್ತದೆ. ಹೌದು ಸರ್. ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಸರ್? ನಮಗೆ ತಿಳಿದವರಾಗಿ ನಮ್ಮ ಭಾರತ ದೇಶ ಹಳ್ಳಿಗಳ ನಾಡು. ಹೌದು, ಕೃಷಿಯೇ ನಮ್ಮ ಜನರ ಮೂಲ ಜೀವನಾಧಾರವಾಗಿದೆ. ಅದರಲ್ಲೂ ಹೈನುಗಾರಿಕೆಯನ್ನು ನಂಬಿಕೊಂಡು ಬಹಳಷ್ಟು ರೈತರು ತಮ್ಮ ಜೀವನ ಇಂದು ಕೂಡ ಸಾಗಿಸ್ತಾ ಇದ್ದಾರೆ. ಅವರೆಲ್ಲರ ಪರಿಶ್ರಮದಿಂದಲೇ ಇವತ್ತು ಭಾರತ ದೇಶ ಹಾಲಿನ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೆ ಸರ್. ಕ್ಷೀರಕ್ರಾಂತಿಯಲ್ಲಿ ಹಾಗೂ ಹೈನುಗಾರಿಕೆಯನ್ನೇ ಜೀವನದ ಆದಾಯವಾದ ಮೂಲವಾಗಿಸಿಕೊಂಡಿರುವ ಎಷ್ಟೋ ರೈತರಿಗೆ ರಾಸುಗಳಿನ ಈ ಕೆಚ್ಚಲು ಬೇನೆ ರೋಗದಿಂದ ಹಾಲಿನ ಇಳುವರಿ ಕಡಿಮೆಯಾಗಿ ರೈತರಿಗೆ ಆರ್ಥಿಕ ಸಂಕಷ್ಟವೂ ಎದುರಾಗ್ತಿದೆ. ಹೌದು, ಯಾಕಂದ್ರೆ ಅವರಿಗೆ ಬೆಂಬಲ ಬೆಲೆ ಸಿಗ್ತಿಲ್ಲ ಅದಕ್ಕಾಗಿ. ಅದರಿಂದ ನಾವು ಏನು ಹೇಳುತ್ತೀವಿ ಅಂತ ಅಂದ್ರೆ, ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರಬೇಕು ಅಂತಂದ್ರೆ ಇರುವಂತಹ ಒಂದೇ ಮಾರ್ಗ ಅಂದ್ರೆ ನಮ್ಮ ಪರಿಸರ ಸ್ವಚ್ಛವಾಗಿರಬೇಕು ಸರ್. ಅದಕ್ಕೆ ಶುದ್ಧ ಹಾಲಿನ ಉತ್ಪಾದನೆಯ ಜೊತೆಗೆ ಈ ಹೈನು ರಾಸುಗಳ ಆರೋಗ್ಯದ ನಿರ್ವಹಣೆಯಿಂದ ಈ ಕಾಯಿಲೆಯನ್ನು ದೂರ ಬಿಡಬಹುದು ಅಂತ ನಮ್ಮ ಅನಿಸಿಕೆ. ಅಂದ್ರೆ ಸ್ವಚ್ಛತೆ ಬಹಳ ಮುಖ್ಯವಾಗಿರತಕ್ಕಂತ ಹಂತ. ಸ್ವಚ್ಛತೆಯನ್ನ ಕಾಪಾಡಿದ್ರೆ ಮತ್ತು ಸಾಕಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡ್ರೆ ಕೆಚ್ಚಲು ಬಾವು ಅಥವಾ ಕೆಚ್ಚಲು ಬೇನೆಯ ರೋಗದಿಂದ ರಾಸುಗಳನ್ನು ರಕ್ಷಿಸಬಹುದು. ಈ ನಿಯಂತ್ರಣ ಕ್ರಮಗಳನ್ನು ಮತ್ತು ಈ ರೀತಿಯ ಸೂಕ್ಷ್ಮ ವಿಚಾರಗಳನ್ನು ರೈತರು ಅನುಸರಿಸಿದ್ದೇ ಆದಲ್ಲಿ ಆರ್ಥಿಕ ನಷ್ಟದಿಂದ ಕೂಡ ಪಾರಾಗಬಹುದು. ತುಂಬಾ ಒಳ್ಳೇದು ಮಧುಸೂದನ್ ಅವರೇ, ಕೆಚ್ಚಲು ಬೇನೆ ಅಥವಾ ಕೆಚ್ಚಲು ಬಾವಿನ ಕುರಿತಾಗಿ ತುಂಬಾ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಜೊತೆಗೆ ನಿಯಂತ್ರಣ ಕ್ರಮವನ್ನು ಕೂಡ ತಿಳಿಸಿದ್ದೀರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಇದುವರೆಗೆ ರಾಸುಗಳಲ್ಲಿ ಕೆಚ್ಚಲು ಬಾವು ಮತ್ತು ಚಿಕಿತ್ಸೆ ಕ್ರಮ ಈ ವಿಷಯವಾಗಿ ಕಲಬುರಗಿಯ ಮಹಗಾಂವ್ ಕ್ರಾಸ್ನ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಹೈನು ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಮಧುಸೂದನ್ ಎನ್ಎಂ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಈಗ ಕೇಳೋಣ ಪಾಳಗ್ರಾಮದ ಶ್ರೀಮತಿ ಶಾಂತಾಬಾಯಿ ಅಣವೀರ್ ಹಂಗರ್ಗಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು. ಅರನ ಕೃಪಾಯಲಿಂದ ಹುಟ್ಟಿ ಬಂದನೋ ಈಶ್ವರಾಜರಾಗೆ, ಗವರ ಗ್ರಾಮದೊಳು ಜನಸೆ ಬಂದನೋ ತಾಲೂಕ ದೇವರಿಗೆ, ಗವರ ಗ್ರಾಮದೊಳು ಜನಸೆ ಬಂದನೋ ತಾಲೂಕ ದೇವರಿಗೆ. ಕೃಪಾಯಲಿಂದ ಹೊಟ್ಟೆ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಭಜನೆ ಪದ. ನೋಡಿರೇನೋ ಸಿದ್ಧಲಿಂಗ ಮುನಿಯ ಜಂಗಮ ಕುಲದಲ್ಲಿ ಜನ್ಮವ ತಾಳೆ ಗ್ರಾಮದ ಶ್ರೀಮತಿ ಶಾಂತಾಬಾಯಿ ಅಣವೀರ್ ಹಂಗರ್ಗೆ ಮತ್ತು ಸಂಗಡಗರಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಹಾಡು. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ.